ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗೆ ಕೃಷಿ ಅನುಭವ ಕುರಿತು ಹೂವಿನ ಹಡಗಲಿಯ ಎಸ್ ಮರೇಗೌಡ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಡಗಲಿಯ ಶಾನುಭೋಗರ ಮರೇಗೌಡರು ಅನ್ನುವಂತ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಇವತ್ತು ಮಾತಾಡ್ಸೋಣ, ಅವರ ಕೃಷಿ ಅನುಭವಗಳು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಮರೇಗೌಡ. ನಮಸ್ಕಾರ. ನಿಮ್ಮ ಪೂರ್ಣ ಹೆಸರು? ಶಾನುಭೋಗರ ಮರೇಗೌಡರು. ಶಾನುಭೋಗರ ಮರೇಗೌಡ್ರಿ ನಮ್ಮ ಪೂರ್ಣ ಹೆಸರು. ಅಂದ್ರೆ ಮೊದಲು ಶಾನುಭೋಗರಕ್ಕೆ ಇತ್ತ? ನಮ್ಮ ಅದರ್ ಕಾಲದ ಮಡ್ಯಾರ. ಅಂದ್ರೆ ಏನಾದ್ರು ಈ ಕಿರ್ದಿ ಪುಸ್ತಕಗಳು ಇರ್ತಿದ್ವ? ಇರ್ತದ್ರಿ, ಹೇಳೋರು ಅಂತ ಹೇಳೋರಲ್ಲ ಅವ್ರು. ಮತ್ತೆ ಹೊಸಪೇಟೆ ಟಿ ಬಿ ಡ್ಯಾಮ್ ನಲ್ಲಿ ನಮ್ಮ ತಂದೆಯವ್ರು ಒಂದ್ಸಲ ತರಿಸ್ತೇವಲ್ಲ, ಅಜ್ಜಾರ್ ಕಾಲದಾಗ ಇದ್ದ ಎಲ್ಲ. ಎಲ್ಲ ನಿಮ್ ಮನೇಲಿ ಈಗೇನಾದ್ರು ದಾಖಲಾತಿಗಳು ಉಳಿದಿದಾವ ಏನಾದ್ರು? ಎಲ್ಲ ಹೋಗ್ಬಿಟ್ಟ ಬಿಡ್ರಿ ನಮ್ಮ. ಈ ಮರೇಗೌಡರು ನೀವು ಅಪ್ಪಟ ಕೃಷಿಕರು? ಅಪ್ಪಟ ಕೃಷಿಕರಿ ನಾವು. ಸಣ್ಣ ಹುಡುಗರಿದ್ದಾಗ್ಲಿದ್ದ ಕೃಷಿ ಬಗ್ಗೆ ಭಾರಿ ಇದೆ. ಮರೇಗೌಡ್ರ ಈಗ ಎಷ್ಟು ಎಕರೆ ಭೂಮಿ ಇದೆ ನಿಮ್ಗೆ? ನಮ್ದು ಈಗ 20 ಎಕರೆ ಮಾಡ್ತೀವ್ರಿ, ನಮ್ ತಮ್ಮರು ಎಲ್ಲ ಶೇರ್ ನಾವು. ಈಗ್ಲೂ ಕೂಡು ಕುಟುಂಬನ? ಕೂಡು ಕುಟುಂಬ ರೀ. 20 ಎಕರೆ ಕೃಷಿ ಮಾಡ್ತಾ ಇದ್ರೆ ಏನೇನ್ ಬೆಳಿತಾ ಇದ್ರಿ ಮರೇಗೌಡ್ರೆ? ಭತ್ತ, ಮೆಕ್ಕೆಜೋಳ ರೀ, ದಾಳಂಬ್ರಿ, ಶೇಂಗಾ, ಸೂರ್ಯಕಾಂತಿ ಬೆಳಿತೀವಿ. ನೀವು ಮೆಕ್ಕೆಜೋಳ ಬೆಳಿತೀರಿ, ಸೂರ್ಯಕಾಂತಿ ಬೆಳಿತೀರಿ, ಭತ್ತ ಬೆಳಿತೀರಿ, ಇವು ಪ್ರತಿ ವರ್ಷ ರೊಟೀನ್ ಆಗ್ತಾನೆ ಇದಾವ? ರೊಟೀನ್ ಆಗ್ತಾನೆ ಐತ್ರಿ. ಮರೇಗೌಡ್ರೆ, ಯಾವ ಬೆಳೆ ನಿಮ್ಗೆ ಹೆಚ್ಚು ಲಾಭದಾಯಕ ಅನ್ಸಿದೆ ಇದ್ರಲ್ಲಿ? ಮೆಕ್ಕೆಜೋಳ, ಭತ್ತ ಸ್ವಲ್ಪ ಲಾಭದಾಯಕ ಆಕತ್ರಿ. ಶೇಂಗಾ ಇವು ಖರ್ಚು ಜಾಸ್ತಿ ಬರ್ತಾವ್ರಿ. ಒಂದ್ಸಲ ಸೂರ್ಯಕಾಂತಿ ಹೋದ ವರ್ಷ ರೇಟ್ ಚೆನ್ನಾಗತ್ರಿ, ಅದು ಕೈ ಹಿಡಿತ್ರಿ. ಚೆನ್ನಾಗ್ ಬಂತು ರೇಟ್. ಎಣ್ಣೆ ಕಾಳುಗಳು ಬೆಳೆಯುವ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದಾರೆ, ನಿಜನಾ ಅಥವಾ? ಕಡಿಮೆ ಆಗೈತ್ರಿ ರೇಟ್. ಈಗ ಹೊರಗಡೆ ಇದ್ದ ತರ್ಸ್ಕೊಳ್ಳೋದಕ್ಕೆ ಇಲ್ಲಿ ಬೆಳೆಯೋರ್ಗು, ಹೊರಗಡೆ ತರ್ಸ್ಕೊಳ್ಳೋದು ಕಡಿಮೆ ರೇಟ್ಗೆ ಪಮೇಲ್ ಸಿಗೋದ್ರಿಂದ ಇಲ್ಲಿ ಖರ್ಚು ಹೆಚ್ಚಿಗೆ ಬರೋದ್ರಿ. ಲೇಬರ್ದ, ಬೀಜದ ರೇಟ್, ಗೊಬ್ಬರ, ಔಷಧದ ರೇಟ್ ಹೆಚ್ಚಿಗೆ ಆಗೋದ್ರಿಂದ ಇಳುವರಿ ಎಲ್ಲ ಕಡಿಮೆ ಆಗತ್ತವು. ಬೆಳೆನ ರೈತರು ಮತ್ ಲಾಸ್ ಆಗ ಕಡಿಮೆ ಆಗ್ತಾರೆ, ಯಾರೋ ಒಬ್ರು ಹಾಕ್ತಾರೆ. ಅದಾಗ್ಯೂ ಸಹಿತ ನೀವು ಸೂರ್ಯಕಾಂತಿ ಬೆಳಿತಾ ಇದ್ರಿ? ಬೆಳಿತಾ ಇದ್ವಿ. ಎಷ್ಟು ಎಕರೆ ಬೆಳಿತಾ ಇದ್ರಿ ಸೂರ್ಯಕಾಂತಿ? 4 ಎಕರೆ ಹಾಕಿದ್ವಿ ಹಿಂದಿನ ಸಲ. ಈಗ ಮೆಕ್ಕೆಜೋಳ ತೆಗೆದ್ ಮತ್ತೆ ಹಾಕ್ತೀವಿ. ಅಂದ್ರೆ ಬೆಳೆ ಪರಿವರ್ತನೆ ಮಾಡಿ? ಬೆಳೆ ಪರಿವರ್ತನೆ. ಒಂದ್ಸಲ ಇದು, ಒಂದ್ಸಲ ಒಂದ್ಸಲ ಇದು, ಒಂದ್ಸಲ ಅದ್ರಿ. ಸೂರ್ಯಕಾಂತಿ 4 ಎಕರೆಲಿ ಹಾಕ್ತಿರಲ್ವಾ? ಇಳುವರಿ ಎಷ್ಟು ಬರ್ತಾ ಇತ್ತು ಎಕರೆಗೆ? 8 ಕ್ವಿಂಟಲ್ ಮಟ್ಟ ಬರುತ್ತೆ. 8 ಕ್ವಿಂಟಲ್ ಎಕರೆಗೆ? ಅಂದ್ರೆ 32 ಕ್ವಿಂಟಲ್ ಬರ್ತದೆ 4 ಎಕರೆಗೆ. ಹ್ಞೂ ರೀ. ರೇಟ್ ಹೇಗಿದ್ರಿ? ರೇಟ್ ಹಿಂದಿನ ಸಲ ಚೆನ್ನಾಗಿತ್ತು ರೇಟ್, 6,000 ದಿಂದ 9,000 ಮಟ ಇತ್ತು ಕ್ವಿಂಟಾಲಿಗೆ. ಮೊದ್ಲೆಲ್ಲ ಚೆನ್ನಾಗಿರ್ತಾರಿ, ಬರ್ತಾ ಬರ್ತಾವ ಸ್ವಲ್ಪ ಕಡಿಮೆ ಆಗತ್ತೆ ರೇಟ್. ಹಂಗಾಗಿ ನಾವು ಕೊಟ್ಟಾಗ 6,000 ಚಿಲ್ಲರೆ ಇತ್ತು. ಇಲ್ಲಿ ಸೂರ್ಯಕಾಂತಿಗೆ ಮಾರ್ಕೆಟ್, ಇಲ್ಲಿ ಸೂರ್ಯಕಾಂತಿ ಮಾರ್ಕೆಟ್ ಕೊಟ್ಟೂರಿಗೆ ಹೋಗಿದ್ದೀವಿ ರೀ ನಾವು. ಶೇಂಗಾ ಹಿಂಗ ಮುಂಡ್ರಿಗೆ ಹೋಯ್ತೀವಿ ರೀ. ಮೆಕ್ಕೆಜೋಳ ಏನು ಇಲ್ಲೇ ಹೋಯ್ತಾರ, ಮೆಕ್ಕೆಜೋಳ ಭತ್ತ ಇಲ್ಲೇ ಬರ್ತಾರೆ, ಖರೀದಿ ಇಲ್ಲೇ ಖರೀದಾರ ಇಲ್ಲೇ ಬರ್ತಾರೆ ಮೆಕ್ಕೆಜೋಳ ಭತ್ತಕ್ಕೆ. ಸ್ವಲ್ಪ ಮುಂಡ್ರಿಗೆ ಕೊಟ್ಟೂರು ಸೂರ್ಯಕಾಂತಿ ಎಣ್ಣೆ ಕಾಳು ಜಾಸ್ತಿ ರೇಟ್ ಇರ್ತೈತಿ ಅಂತ ಅಲ್ಲಿಗೆ ಹೋಯ್ತಾರೆ. ಕೊಟ್ಟೂರು ಮುಂಡ್ರಿಗೆ ಈ ಶೇಂಗಾ ಈಗಲೂ ಬೆಳೀತಾ ಇದ್ರ? ಹ್ಮ್ ಬೆಳಿತೀವ್ರಿ, ಈಗ ಬೆಳಿತೀವ್ರಿ. ಈಗ ಮಳೆಗಾಲದಾಗ ಕಡಿಮೆ ರೀ, ಬ್ಯಾಸಿಗೆ ಹಾಕ್ತಾರೆ. ಈಗ ನೋಡಿ ಸೂರ್ಯಕಾಂತಿಗೆ ಬೆಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ, ಯಾವ ಅವಧಿಯಲ್ಲಿ ಇದು ಬೆಳೆದ್ರೆ ಸೂಕ್ತ? ಮುಂಗಾರಿನಲ್ಲೋ ಹಿಂಗಾರಿನಲ್ಲೋ, ಮುಂಗಾರು ಪೂರ್ವನೋ, ಹೇಗೆ? ನಮ್ಮಲ್ಲಿ ಹಿಂಗಾರಿ ಬೆಳೆದ್ರೆ ಚೆನ್ನಾಗ್ರಿ. ಕೆಲವೊಂದ್ ಏರಿಯಾ ಮುಂಗಾರಿ ಬೆಳಿತಾರ, ನಮ್ಮಲ್ಲಿ ಬರಲ್ರಿ ಮುಂಗಾರಿ. ಹಿಂಗಾರಿ ಬೆಳೆದ್ರೆ ಚೆನ್ನಾಗ್ರಿ, ಇಳುವರಿ ಚೆನ್ನಾಗ. ಯಾವ ತಳಿಯನ್ನ ನೀವು ಹಾಕೋದಿಲ್ಲಿ? ಇಲ್ಲಿ ಅಳಿಲಿ ಬಾರ್ ಅಂತ ಹಾಕ್ತಾರ್ರಿ ಸೂರ್ಯಕಾಂತಿ. ನೀವು ಬೆಳೆಯೋದು ಅದನ್ನೇ? ಅದನ್ನ ಹೆಚ್ಚಿಗೆ. ಸೂರ್ಯಕಾಂತಿ ಏನ್ ಸಮಸ್ಯೆಗಳೇನು ಸೂರ್ಯಕಾಂತಿ ಬೆಳೆಯಲ್ಲಿ? ಸೂರ್ಯಕಾಂತಿ ಹುಳ ಬೀಳ್ತೈತ್ರಿ, ಕುರಿ ಹುಳ, ಹುಳುಗಳು ಬೀಳ್ತಾವು. ಔಷಧ ಹೊಡಿಬೇಕ್ರಿ, ಒಂದ್ ಎರಡು ಮೂರು ಸಲ, ಎರಡರಿಂದ ಮೂರು ಸಲ ಔಷಧ ಹೊಡಿಬೇಕು. ಯಾವ್ಯಾವ ಹಂತದಲ್ಲಿ ಅದು? ಅದು ಸಾಣದಿಂದ ಒಂದು ಮೂರ್ಸಿ ತಿಂಗಳೊಳಗ ಒಂದ್ ಬಿಡಬೇಕ್ರಿ. ಆಮೇಲೆ ಒಂದ್ 40 ದಿನಕ್ಕೊಮ್ಮೆ, 50 ದಿನಕ್ಕೊಮ್ಮೆ ಹಿಂಗ್ ಹೂ ಇಡೋ ಟೈಮ್ ಒಮ್ಮೆ ಹೊಡೆದ್ಬಿಟ್ರೆ ಎಲ್ಲ ಹೊಡಿಬೇಕ್ರಿ. ಹುಳ ಹುಳ ನಿಯಂತ್ರಣ ಆಗ್ತದೆ? ಹುಳ ನಿಯಂತ್ರಣ ಆಗ್ತೈತ್ರಿ. ಅಷ್ಟನ್ ಬಿಟ್ರೆ ಬೇರೆ ಏನ್ ಸಮಸ್ಯೆ ಇಲ್ಲ? ಬೇರೆ ಏನ್ ಸಮಸ್ಯೆ ಇಲ್ರಿ. ಕಳೆ ಸಮಸ್ಯೆ ಆಗ್ತದ ಇದ್ರಲ್ಲಿ? ಕಳೆ ಏನ್ ಅಷ್ಟು ಬರೋದಲ್ರಿ, ಸೂರ್ಯಕಾಂತಿಗೆ ಅಷ್ಟು ಬರೋದಲ್ರಿ. ಬರಲ್ಲ, ಬರೋದಲ್ರಿ. ಟೈಮ್ ಸರಿಗೆ ಗಳೆವ್ ಮಾಡೋದ್ರಿಂದ ಸೂರ್ಯಕಾಂತಿ ದೊಡ್ಡ ಪೀಕ್ ಹಾಕತ್ತಲ್ರಿ, ಅಷ್ಟು ಸಮಸ್ಯೆ ಬರಲ್ಲ. ಎಲ್ಲೋ ಒಂದು ಹುಟ್ಟಿದ್ರೆ ಮುಚ್ಕೊಂಬಿಡ್ತೈತ್ರಿ. ಗಳೆವು ಟೈಮ್ ಸರಿಗೆ ಮಾಡೋದ್ರಿಂದ ಮುಚ್ಕೊಂಬಿಡ್ತೈತ್ರಿ. ಸೊ ಅದನ್ನ ಈಸಿಯಾಗಿ ನಿರ್ವಹಣೆ ಮಾಡಬಹುದು. ಈಸಿಯಾಗಿ ನಿರ್ವಹಣೆ ಮಾಡ್ಬೋದು ಸೂರ್ಯಕಾಂತಿ. ಶೇಂಗಾ ಹಿಂಗಾದ್ರೆ ಒಂದ್ ಸಲ ಎರಡ್ ಸಲ ಕಳೆ ತೆಗಿಸ್ಬೇಕಾಯ್ತ್ರಿ. ಅದ ಖರ್ಚನ ಹೆಚ್ಚಿಗೆ ಬರ್ತೈತಿ ಅವು ಶೇಂಗದ್ದು. ಶೇಂಗದ್ದು ಸೂರ್ಯಕಾಂತಿಗೆ ಖರ್ಚು ಕಡಿಮೆ. ಕಡಿಮೆ ಖರ್ಚು. ನೀರಿನ ಕೊರತೆ, ನೀರು ಹೇಗಿದೆ? 15 ದಿನಕ್ಕೊಮ್ಮೆ ಬೇಕ್ರಿ ನೀರು ಕೊಡ್ಲೇಬೇಕು. ಹ್ಞೂ ಕೊಡ್ಲೇಬೇಕು, ಬ್ಯಾಸಿಗೆ ಹಾಕೋದ್ರಿಂದ ಬೇಕಾಗ್ಬೇಕ್ರಿ ನೀರು. ನಿಮ್ಗೆ ನೀರಿನ ಕೊರತೆ ಇದೆಯಾ ನಿಮ್ಗೆ ನೀರಲ್ಲಿ? ಅಥವಾ ಬೋರ್ ಅದಾವ್ರಿ, ಬೋರ್ ಹೊಳಿಲಿದ್ದವ್ರಿ. ಕರೆಂಟ್ 7 ತಾಸು ಮಾಡೋದ್ರಿಂದ ನೀವು ಸ್ವಲ್ಪ ನೀರಿನ ಕೊರತೆ ಹಾಕತ್ರಿ. ಜನವರಿ ಫೆಬ್ರವರಿಲಿಂದ ಕೊರತೆ ಹಾಕತ್ರಿ. ಯಾವ ಟೈಮಲ್ಲಿ ನಿಮ್ಗೆ ಕರೆಂಟ್ ಇರ್ತದೆ? ಬೆಳಗ್ಗೆ 4 ಗಂಟೆಲಿಂದ ಕೊಡ್ತಾನ್ರಿ ಒಮ್ಮೊಮ್ಮೆ. ಬೆಳಗ್ಗೆ ಮುಂಜಾನೆ 4 ಗಂಟೆಲಿಂದ ರಾತ್ರಿ ಮಧ್ಯಾಹ್ನ 12 ಗಂಟೆ ಮಟ ಕೊಡ್ತಾನ. ಕೆಲವೊಂದ್ಸಲ ಮಧ್ಯಾಹ್ನ 11 ಗಂಟೆಲಿಂದ ಹಿಂಗ 6 ಗಂಟೆ ಮಟ ಕೊಡ್ತಾನ್ರಿ. ಎರಡು ಟೈಮ್ 15 ದಿನಕ್ಕೊಮ್ಮೆ ಶಿಫ್ಟ್ ಮಾಡ್ತಾನೆ ಕರೆಂಟ್. ಅಂದ್ರೆ ಎಷ್ಟು ಹಂತದವರೆಗೂ ನೀರು ಕೊಡ್ಬೇಕು ಸೂರ್ಯಕಾಂತಿಗೆ? ಸೂರ್ಯಕಾಂತಿ ತೆನಿ ಮಾಗವರೆಗೆ ಕೊಡ್ಬೇಕು. ಕಾಳು ಕಟ್ಟಿತ್ತಲ್ಲ, ಆ ಕಟ್ಟಿಂದ ಹೂವೆಲ್ಲ ಮಾಗ್ತಾಯ್ತಾರೆ. ಆ ಟೈಮ್ನವರೆಗೆ ನೀರು ಕಟ್ಟಬೇಕು. 10 ದಿನಕ್ಕೊಮ್ಮೆ ಕಟ್ತರ್ಬೇಕ್ರಿ ಮಸಾರಿನೆಲ್ಲ. ಈಗ ನಿಮ್ಮ ಭೂಮಿಯಲ್ಲಿ ಅಂದ್ರೆ ಯಾವ ತರದ ಗುಣಮಟ್ಟ ಇರತ್ತದ್ದು? ಎರೆಮಣ್ಣ ಮಸಾರಿ ಮಸಾರಿದು ಮಸಾರಿ ಭೂಮಿ ಅಷ್ಟು ಅಷ್ಟೇ ಅಷ್ಟೇ. ಯಾವ ಬೆಳೆಗಳು ಅದಕ್ಕೆ ಸೂಕ್ತ ಅಲ್ಲಿ? ಶೇಂಗಾ, ಮೆಕ್ಕೆಜೋಳ, ದಾಳಿಂಬ್ರಿ ಎಲ್ಲ ಬೆಳಿತಾವ್ರಿ. ಮಸಾರಿನೆಲ್ಲ ಎಲ್ಲ ಬೆಳಿತೈತಿ. ಕಪ್ಪನೆಲ್ಲ ಆದ್ರೆ ಕೆಲವೊಂದ್ ಬೆಳೆ ಬರೋದಲ್ರಿ. ಇದು ಕೆಂಪು ಮಿಶ್ರಿತ ಎಲ್ಲ ಬೆಳೆ ಬೆಳಿತೈತ್ರಿ. ಸೊ ಸೂರ್ಯಕಾಂತಿನ ಚೆನ್ನಾಗಿ ಬರ್ತದೆ, ಶೇಂಗಾ ಚೆನ್ನಾಗಿ ಬರ್ತೈತಿ, ಮೆಕ್ಕೆಜೋಳ ಚೆನ್ನಾಗಿ ಬರ್ತದೆ. ಅಲ್ಲ ಈಗ ನೀವು ಬೀಜ ಹೊರಗಡೆಯಿಂದ ತರ್ತಿರೋ ಅಥವಾ ನೀವೇ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರೋ? ಹೊರಗಡೆಯಿಂದ ತರ್ತೀವಿ. ಹೊರಗಡೆ ಅಂದ್ರೆ ಒಮ್ಮೆ ಹಾಕೋದ್ರಲ್ಲಿದ್ದ ಅಲ್ಲ ಈ ಶೇಂಗಾ ಡಿಕೆಟ್ರಿಯೇಟರಿ ಮಿಷನ್ಸ್ ಇರ್ತಾವಲ್ಲ, ಅವ್ರ ಹತ್ರ ತರ್ತಿರೋ? ಅವ್ರ ಹತ್ರ ಡಿಕೆಟ್ರಿ ಅಂದ್ರೆ ರೈತರು ಬೆಳೆದದ್ದೇ. ಅದೇ ರೈತರು ಬೆಳೆದದ್ದಾರೆ, ಯಾವ್ದೇ ಕಂಪನಿ ಇದೆ ಅಂತ ಏನಿಲ್ಲ. ಕಂಪನಿ ಏನಿಲ್ರಿ, ಇಲ್ಲಿ ಚೆನ್ನಾಗಿ ಬರಲಿದ್ರೆ ಅಲ್ಲಿ ಚಳ್ಳಿಕೆರೆ ಕಡೆಗಿದ್ದ ತರಿಸ್ತಾರೆ ಬೀಜ ಕಂತಲ್ಲಿ. ಚಳ್ಳಿಕೆರೆ ತಲೆ ಚಳ್ಳಿಕೆರೆಯಿಂದ ಅಲ್ಲಿ ಚೆನ್ನಾಗಿ ಬರ್ತೈತಲ್ರಿ ಮಾಲ್. ಇಲ್ಲಿ ಒಂದ್ ಸ್ವಲ್ಪ ಇಳುವರಿ, ಇಲ್ಲಿ ಮಳೆ ಒಂದ್ ಸ್ವಲ್ಪ ಕಡಿಮೆ ಆಗಿ ಅಂತ ಮಳೆಗಾಲದಾಗ ಬಂದ್ರಲ್ಲಕ್ರಿ, ಮಳೆಗಾಲದಾಗ ಹೆಚ್ಚಿಗೆ ಆ ಸೈಡ್ ಜಾಸ್ತಿ ಬೆಳಿತಾರೆ. ಈಗ ಶೇಂಗಾ ಬೆಳೆಗೆ ಬೀಜೋಪಚಾರ ಮಾಡ್ತೀರಾ? ಬೀಜೋಪಚಾರ ಮಾಡ ಕೆಲವೊಂದ್ ಪುಡಿ ಇರ್ತಾವ್ರಿ, ಜರಿ ಹುಳ ಇವು ಕಡಿಯೋಕೆ M45 ಅವಂತ ಪೌಡರ್ ಮಿಶ್ರಣ ಮಾಡಿ ಬಿತ್ತ. ಪೌಡರ್ ಎಲ್ಲಿ ತರ್ತೀರಿ? ಇಲ್ಲ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಸಿಗ್ತೈತ್ರಿ. ಕೃಷಿ ಇಲಾಖೆ ಅಧಿಕಾರಿಗಳು ಕೃಷಿ ಇಲಾಖೆಗೆ ಸಿಗ್ತೈತೆ? ಸಿಗ್ತದೆ ಅಲ್ಲ, ಅವ್ರ ಒಡನಾಟ ಇದೆಯಾ ನಿಮ್ಗೆ? ಐತ್ರಿ, ಅವ್ರು ಬರ್ತಾರೆ. ಏನ್ ಬರ್ತಾರ, ನಾವು ಹೋಗ್ತೇವ್ರಿ ಏನಾದ್ರು ತರ್ತೀವ್ರಿ ಕೃಷಿ ಇಲಾಖೆ. ಬೀಜೋಪಚಾರದಿಂದ ಏನೇನ್ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಐತೆ? ಬೀಜೋಪಚಾರದಿಂದ ಈ ಹುಳುಗಳು ಕಡಿಯೋದಲ್ರಿ. ಬೀಜ ಶೇಂಗಾ ಬೀಜ ಎಣ್ಣೆ ಕಾಳಕತ್ತಲ್ಲ, ಇರಿಬಿ ಜಿಟ್ಟಿ ಇವು ಹುಟ್ಟತ್ಲಿಗೆ ನಾವು ಸ್ವಲ್ಪ ಹುಟ್ಟಿಂದ ಅದು ಪಪ್ಪನೆ ಅಂತ ಅದು ಬಹಳ ಸಿಹಿ ಇರ್ತೈತ್ರಿ, ಅವನು ಕಡಿಯೋದಲ್ರಿ ಹುಳುಗಳು ಬಂದ್ಬಿಡ್ತವೆ. ಹುಳ ಕಡಿಯೋದಲ್ರಿ ಬೀಜೋಪಚಾರ. ಸೊ ಬೆಳೆಯ ಹಾನಿಯನ್ನ ತಪ್ಪಿಸ್ಲಿಕ್ಕೆ ಸಾಧ್ಯತೆ ಐತ್ರಿ ಬೀಜೋಪಚಾರ. ಬೀಜೋಪಚಾರದ ಈಗ ಶೇಂಗಾ ಬೆಳೆ ಅಂದ್ರೆ ಈಗ ನೀರಿನ ಪ್ರಮಾಣ ಕೊಡೋದು ಯಾವ್ಯಾವ ಕೊಡ್ತೀರಿ ನೀರು ಕೊಡೋದಕ್ಕೆ? ಈಗ ಬಿತ್ತಿದನ ಹಸಿ ಅದ ನೋಡಿ ಬಿತ್ತಿಂದ 25 ಮಟ ಬೇಕಾದ್ರಿ ನೀರು ಶೇಂಗಾ ಶೇಂಗಾ ಬಿತ್ತನೆ ಮಾಡ 20-30 ಕಟ್ಬೇಕ್ರಿ ಒಂದೇ ಮೊದಲನೇ ನೀರು. ಆಮೇಲೆ 8-10 ಅದ ಬಾಡ ಬರ್ತಕ್ಕಲ್ರಿ ಆ ಹಂತ ನೋಡ್ಕೊಂಡು ಕಟ್ರಿ. ಕಳೆ ನಿಯಂತ್ರಣ ಹೇಗ್ ಮಾಡ್ತೀರಿ? ಕಳೆ ನಿಯಂತ್ರಣ ಈಗ ಸಣ್ಣ ಕುಂಟಿಲಿ ಎತ್ತಿದ್ದಂತಾರು ಹುಲ್ಲು ಜಾಸ್ತಿ ಇದ್ರೆ ಹೊಡಿತಾರ್ರಿ, ಎತ್ತಿಲ್ದಾರ ಲೇಬರ್ ಪುಟ ತೆಗಿಸ್ಬಿಡ್ತಾರೆ ಹಾಳೆ. ನಿಮ್ಮಲ್ಲಿ ಈಗ ಶೇಂಗಾ ಯಾವ ತರದ ಹಬ್ಬ ಶೇಂಗನೋ ಬಳ್ಳಿ ಶೇಂಗನೋ? ಬಳ್ಳಿ ಹಬ್ಬ ಶೇಂಗಾ ಕಡಿಮೆ ರೀ. ಈಗ ಈ ಕಡೆ ನಿಮ್ ಕಡೆ ಶೇಂಗಾ ರೀ? ಕೀಳ್ ಶೇಂಗಾ. ಇಳುವರಿ ಚೆನ್ನಾಗಿ ಬರ್ತದ? ಒಂದ್ ಗಿಡಕ್ಕೆ ಎಷ್ಟು ಕಾಯಿಗಳು ಕೂರ್ತವೆ? 30-100 ಮಟ ಇರ್ತದ ಚೆನ್ನಾಗಿ ಬಿಟ್ರಿ. ಓಹೋ, ಒಳ್ಳೆ ಇಳುವರಿ ಸಿಗ್ತದೆ, ಒಳ್ಳೆ ಇಳುವರಿ ಸಿಗ್ತದೆ. ಈ ಶೇಂಗದ ಮಾರುಕಟ್ಟೆ ನಿಮ್ಗೆ ಎಲ್ಲಿ ಹತ್ರದಲ್ಲಿ ಇರೋದು? ಮುಂಡ್ರಿಗೆ ಹೋಗ್ತಾರ ಇತ್ತೀಚೆಗೆ, ಮೊದ್ಲೆಲ್ಲ ಹಡಲಿ ಮಾರ್ರಿ, ಈಗ ಮುಂಡ್ರಿಗೆ ಕೊಟ್ಟೂರು ಹಿಂಗ್ ಹೋಗ್ತಾರ್ರಿ. ರೇಟ್ ಚೆನ್ನಾಗಿ ರೇಟ್ ಅಲ್ಲಿ ಜಾಸ್ತಿ ಸಿಗುತ್ತೆ, ಜಾಸ್ತಿ ಸಿಗುತ್ತೆ ಅಂತ. ಪರ್ಸೆಂಟೇಜ್ ಇಂಚೆ ಅದು ತೂಕದಾಗ ಎಲ್ಲ ಕಡಿಮೆ ತಗೊಂತಾರೆ ಚೀಲಕ್ಕೆ. ಅಲ್ಲಿ ಒಂದ್ ಚೀಲಕ್ಕೆ 1 kg ಮುರಿದ್ರೆ ಇಲ್ಲಿ ಎಲ್ಲ 2 kg ಮುರಿತಾರೆ. ಏನದು, ಏನ್ ಮುರಿಯೋದು? ರಿವಾಜ್ ಅಂತ ಕಸ ಕಡ್ಡಿದ 2 kg ಮುರಿತಾರೆ ಒಂದ್ ಚೀಲಕ್ಕೆ. 2 kg ತೂಕ ಲೆಸ್ ಮಾಡ್ಬಿಡ್ತಾರೆ, 35 kg ಬ್ಯಾಗ್ 2 kg ಲೆಸ್ ಮಾಡ್ತಾರೆ, 33 kg ಲೆಕ್ಕ ಇಡ್ಕೊಳ್ತಾರೆ. ಹ್ಞೂ ರೀ. ಓಹೋ, ಈಗ ಬಹಳಷ್ಟು ಬೆಳೆದಿರೋರಿಗೆ ತುಂಬಾ ಹೋಗ್ಬಿಡ್ತಾರೆ. ಹ್ಞೂ, ಹೋಗ್ತಾರೆ ಅದು. ಮತ್ತೆ ಪರ್ಸೆಂಟೇಜ್ ಮುರಿತಾರೆ 100-200 ರೂಪಾಯಿ. ಆತರ ಆತರ ಅಲ್ಲಿ ಆತರದ ಸಮಸ್ಯೆ ಇಲ್ಲ, ಅಲ್ಲಿ ಇಲ್ರಿ. 1 rupayana ಮುರಿತಾರೆ ಅಲ್ಲಿ, 1 rupaya ಮುರಿತಾರೆ. ಸೊ ನೀವೆಲ್ಲ ಅಲ್ಲಿಗೆ ಮುಂಡ್ರಿಗೆ ಹೋಗೋ? ಮುಂಡ್ರಿಗೆ ಕೊಟ್ಟೂರು ಹೇಳ್ನಲ್ರಿ, ಸೂರ್ಯಕಾಂತಿ ಕೊಟ್ಟೂರಿಗೆ ಹೋಯ್ತಾರ, ಶೇಂಗಾ ಆದ್ರೆ ಮುಂಡ್ರಿಗೆ ಹೋಯ್ತಾರೆ. ಇದ್ರ ಜೊತೆಗೆ ನೀವು ದಾಳಿಂಬೆ ಬೆಳೀತಾ ಇದ್ರಿ ಅಂತ ಹೇಳಿರಿ, ದಾಳಿಂಬೆ ಕೃಷಿ ಮಾಡ್ಲಿಕ್ಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ? 2018 ಚಾಲೂ ಮಾಡಿದ್ರಿ. ದಾಳಿಂಬೆ ಬೆಳಿಬೇಕನ್ನುವಂತ ಉದ್ದೇಶ ಏನ್ ಕಾರಣ ಅದು? ನಮ್ ಪಕ್ಕದಲ್ದವ್ರು ಹಾಕಿದ್ರಿ, ಅವ್ರ ಜೊತೆಗೆ ನಾವು ಬೆಳೆಯೋಣ ಅಂತ ಬೆಳೆಯಕ್ಕೆ ಹೋದ್ವಿ. ಅಂದ್ರೆ ಒಂದ್ ಒಳ್ಳೆ ಲಾಭ ಇರುತ್ತೆ, ಲಾಭ ಚೆನ್ನಾಗಿರ್ತೈತಿ, ವರ್ಷಕ್ಕೆ ಒಂದ್ ಬೆಳೆ ಅಂತ ಬೆಳೆಯಕ್ ಹೋದ್ವಿ. ನಮ್ಗೆ ಸರಿಯಾಗಿ ಗೈಡ್ ಯಾರಕ್ಕ ಹಣಕಾಸು ನೋಡಿ. ಈಗ ಯಾವ್ದೇ ಬೆಳೆಯನ್ನ ಬೆಳಿಬೇಕು ಅನ್ನೋದಾದ್ರೆ ಒಂದ್ ಸಾಮಾನ್ಯ ತಿಳುವಳಿಕೆ ಬೇಕು, ಏನೇನ್ ಮಾಡ್ಬೇಕು, ಏನಿಲ್ಲ, ಅದಕ್ ಬರ್ತಕ್ಕಂತ ರೋಗಗಳೇನು, ಯಾವ್ಯಾವ ಕಾಲಘಟ್ಟಕ್ಕೆ ಏನೇನ್ ಆಗ್ತದೆ ಅಂತ, ಇದ್ ಯಾವ್ದೇ ಸಿದ್ಧತೆ ಇಲ್ಲದೆ ಹೋದ್ರೆ ಹೇಗೆ? ಸಿದ್ಧತೆ ಇಲ್ಲದೆ ಹೋದ್ರಿ, ಅವ್ರ ಪಕ್ಕಕ್ಕೆ ಹಚ್ಚಿದ್ರಲ್ಲ ಅವ್ರಲ್ಲಿದ್ದ ಗೈಡ್ ಸಿಗ್ತೈತೆ ಅಂತ ಹೋದ್ವಿ, ಅವ್ರು ಸರಿಯಾದ ರೀತಿ ಮಾರ್ಗದರ್ಶನ ಮಾಡ್ಲಿಲ್ಲ. ಅವ್ರ ಪೂರ್ತಿ ಕಷ್ಟ ನೋಡ್ಕೊಂಡ್ರೆ ಅವ್ರು. ಮತ್ತೆ ಇಲ್ಲಿ ಔಷಧ ಮೊದ್ಲೆಲ್ಲ ಇಲ್ಲಿ ಸಿಗ್ತದಲ್ರಿ, ಹಗರಿ ಬಂಬಳಿಗೆ ತರ್ಬೇಕಾಯ್ತು. ಅದಕ್ಕಾಗಿ ಕೆಲವರು ಎಕ್ಸ್ಪರ್ಟ್ಗಳು ಇರ್ತಾರಲ್ಲ, ಅವ್ರು ಕರೆಸಿ ಏನಾದ್ರು ಮಾಡ್ಬೋದಾಗಿತ್ತು. ಅವ್ರು ಒಂದ್ಸಲ ಸ್ವಲ್ಪ ಆಗೋದಲ್ಲಿದ್ದ ಬರ್ತಾರ್ರಿ, ಒಂದ್ಸಲ ಬಂದ ಹೇಳೋಕಾರ. ಈಗ ದಾಳಿಂಬೆಲಿ ಏನ್ ಸಮಸ್ಯೆ ಆಯ್ತು ನಿಮ್ಗೆ? ಹುಳ ರೀ, ಇದು ಚಿಕ್ಕಿ ರೋಗ ಬೀಳ್ತೈತ್ರಿ, ಮಾವಿನಕಾಯಿ ಖಾಲಿ ಬೀಳ್ತೈತಲ್ಲ ಆ ರೋಗ ಜಾಸ್ತಿ ಬೀಳ್ತೈತ್ರಿ. ಅತಿ ಮಳೆ ಆತ್ರಿ, ನಾವು ಇದನ್ನ ಬಿಟ್ಟಾಗ ಮಳೆಗಾಲ ಇಷ್ಟು ಜಾಸ್ತಿ ಆದ್ರಲ್ಲಿದ್ದ ಎಲ್ಲ ಉದುರಿ ಬಿಡ್ತೈತ್ರಿ. ಕಾಪು ಉದುರಿ ಬಿಡ್ತೈತಿ ಮಳೆ ಜಾಸ್ತಿ ಆದ್ರೆ. ಹಂಗಾಗಿ ನಿಮ್ಗೆ ಅದನ್ನ ನಿರ್ವಹಣೆ ಮಾಡುವ ಕ್ರಮಗಳ ಬಗ್ಗೆ ಸಮಸ್ಯೆ ಆಯ್ತು. ಸಮಸ್ಯೆ ಆಯ್ತು. ಈಗ ಅದನ್ನ ಬಿಟ್ಟಿದ್ದೀರಾ ಅಥವಾ ಹೇಗ್ ಮಾಡಿ ಬಿಟ್ಟಿವ್ರಿ ಅದನ್ನ? ತಗಿಸ ಬಿಟ್ರಾ ಇಲ್ಲಿ ಬೇರೆಯವ್ರಿಗೆ ಕೊಟ್ಟಿವ್ರಿ? ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟಿರಿ. ಈಗ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರು ಈ ವರ್ಷ ಮಾಡ್ಯಾರ ನೋಡೋಕೆ ಹಂಗ ಬೆಳೀತಾರೆ, ಚೆನ್ನಾಗಿ ಬರ್ತಾಯಿದೀಯಾ ಇನ್ನು ಈಗ ಸ್ಟಾರ್ಟ್ ಮಾಡ್ಯಾರ್ರಿ ಅವ್ರು. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟೆಲ್ಲ ಜನ ಈ ಕೃಷಿಗೆ ಸಹಕಾರ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ, ಏನೇನ್? ನಮ್ಮ ಕುಟುಂಬದಲ್ಲಿ 6 ಮಂದಿ ಇದ್ರಿ ಕೃಷಿ, 4 ಮಂದಿ ಅಣ್ಣ ತಮ್ಮಗಳು ಕೃಷಿ ಇದಾರೆ, ಎಲ್ಲರೂ ನೋಡ್ಕೊಳ್ತಿದ್ರು. ಈಗ ನೀವು ದಾಳಿಂಬೆ ಬೆಳೆಯುವಾಗ ಬೇರೆಯವರ ಸಲಹೆ ಮಾರ್ಗದರ್ಶನ ಬೇಕಿತ್ತು, ಅವರೆಲ್ಲ ಕೊಟ್ರೆ ಹೇಗೆ? ಕರ್ಕೊಂಡ್ ಬರ್ತಿದ್ದವ್ರಿ, ಕೊಡ್ತಿದ್ರು, ಅವ್ರು ಹೇಳಿದ್ದು ಇಲ್ಲಿ ಸಿಗೋದಲ್ರಿ, ಹಗರಿ ಬಂಬಳ್ಳಿ ಅಲ್ಲಿ ಹೋಗಿ ತರ್ಬೇಕು, ತಂದು ಮಾಡಿ ಹೊಡೆಯೋದು 2-3 ದಿನ ಲೇಟ್ ಆಗೋದು, ಮಳೆ ಎತ್ಕೊಂಡದು, ಮಳೆ ಎತ್ಕೊಂಡ ಅರ್ಧ ಲಾಸ್ ಆತ್ರಿ. ಅವು ಕಾಯಿ ಹೊಡೆಯೋದು ಹಂಗಾತ್ರಿ ಸಮಸ್ಯೆ. ಹಂಗಾಗಿ ಈಗ ಬಿಟ್ಕೊಂಡು ಬಿಟ್ರಿ, ಬಿಟ್ಟಿದ್ರು ಬೇರೆಯವ್ರ ಗುತ್ತಿಗೆ ಬೇರೆಯವ್ರಿಗೆ. ಇದ್ರ ಜೊತೆಗೆ ಭತ್ತ ಬೆಳೀತಾ ಇದ್ರಿ ನೀವು? ಭತ್ತ ಬೆಳೀತ. ಎಷ್ಟು ಎಕರೆಯಲ್ಲಿ ಬೆಳೀತಿದ್ರಿ? 20-25 ಎಕರೆ ಬೆಳಿತೀವಿ. 20 ಎಕರೆಯಲ್ಲಿ ಭತ್ತ ಬೆಳೀತಿದ್ರಿ, ಯಾವುದು ತಳಿ? ಅದು ಸೋನಾ ಮಸೂರಿನ? ಸೋನಾ ಮಸೂರಿಯಾಗ ವೆರೈಟಿ ಅದ, MS 64 ಅಂತ, 64 RNR ಅಂತ ಅದಾವ್ರಿ, ಅನ್ನದಾತ ಅಂತ ಅಂತವ್. ಈಗ 20 ಎಕರೆಗೆ ಸಸಿ ಮಡಿ ಮಾಡ್ಕೊಳ್ಳೋದು ಅವೆಲ್ಲ ಹೇಗ್ ಮಾಡ್ಕೊಳ್ತೀರಿ? ಸಸಿ ಮಡಿ ಮೊದ್ಲ ಭತ್ತ ಕೊಯ್ದು ಒಂದ 15 ದಿನ ಆದ್ಮೇಲೆ ಅದನ್ನೆಲ್ಲ ಭೂಮಿ ಉಳುಮೆ ಮಾಡ್ಕೊಂಡು ಹದ ಮಾಡ್ಕೊಂಡು ಸಸಿ ಪಾಕೆಟ್ ನೀರಲ್ಲಿ ನೆನೆ ಹಾಕಿ 24 ಗಂಟೆ ನೀರಾಗ ಹಾಕ್ತಿವ್ರಿ. 24 ಗಂಟೆ ಮತ್ತೆ ಮೊಳಕೆ ಕಟ್ಟಿ ಬೀಜ ಹೊಡೆದ್ರಿ. 25 ದಿನ ತಿಂಗಳಿಗೆ ಹಚ್ಚಾಕ್ಬೋದಾಗ್ರಿ ಸಸಿ. ಈಗ ಸಸಿ ಹಚ್ಚುವ ವಿಧಾನಗಳು, ಕೆಲವು ಯಂತ್ರಗಳೆಲ್ಲ ಬಂದಿದ್ವೆ ಕೆಲವು ಕಡೆಗೆ, ನಿಮ್ಮಲ್ಲಿ ಪದ್ಧತಿ ಇದೆಯಾ? ನಮ್ಮಲ್ಲಿ ಐತ್ರಿ, ಅದೇನು ಅಷ್ಟು ಸಕ್ಸಸ್ ಆಗಿಲ್ರಿ. ಸ್ವಲ್ಪ ತೀರಾ ಸಣ್ಣ ಸಸಿ ಹಚ್ಚೋದ್ರಿಂದ ಹುಲ್ಲು ಜಾಸ್ತಿ ಬರತಿ, ಮಡಿ. ಈಗಲೂ ಲೇಬರ್ಸ್ ಹಚ್ಚೋದು ಸಸಿ? ಈಗ ಲೇಬರ್ಸ್ ಹಚ್ತಾರೆ ನಮ್ಮಲ್ಲಿ ಹೆಚ್ಚಿ, ಯಾರೋ ಒಬ್ರು ಯಂತ್ರದಿಂದ ಹಚ್ತಾರ. ಆಳುಗಳು ಸಿಗ್ತಾವ ನಿಮ್ ಕಡೆಗೆ? ಸಿಗ್ತಾವ್ರಿ, ಹಚ್ಚಕ್ಕೆ ಸಸಿ ನಾಟಿ ಮಾಡೋದಕ್ಕೆ ಸಿಗ್ತಾವ್ರಿ. ಇಲ್ಲಿ ಸಿಗ್ತಾವ್ರಿ, ಬೇರೆ ಕಡೆಗ್ದ ಕರೆಸ್ತೀವಿ ಹಚ್ಚೋ ಟೈಮ್ನಲ್ಲಿ ನಾಟಿ ಮಾಡ್ತೀವಿ. ಈಗ ಭತ್ತದಲ್ಲಿ ಏನೇನು ಸಮಸ್ಯೆಗಳು ನಿಮ್ಗೆ? ಕೊಳೆ ರೋಗ ರೀ. ಕೊಳೆ ರೋಗ ಇಷ್ಟೇ ಈಗ ಮತ್ತಿದು ತಿನಿ ಆಯಿಲ್ ಇಲ್ದಂಗ. ಕೊಳೆ ರೋಗ ಅಂದ್ರೆ ಹೇಗೆ, ಅದು ಯಾವ ಮಟ್ಟದಲ್ಲಿ ಬರ್ತದೆ? ಬೇರೆ ಕೊಳಿತೈತ್ರಿ ಅದು, ಬೇರೆ ಕೊಳದ ಕೆಂಪ್ ಆಗತ್ರಿ ಗಿಡ, ವೀಕ್ ಆಗಿ ಬಿಡ್ತೈತ್ರಿ, ಬೆಳೀತಾ ಬೆಳೀತಾ ಅದು. ಅವಕ್ಕೆಲ್ಲ ಸ್ಪ್ರೇ ಮಾಡೋಕ್ರಿ. ಅಲ್ಲ ಅದು ಅದು ಕೊಳೆ ರೋಗ ಬಂದಿದೆ ಅಂತ ನೀವು ಹೇಗೆ ಗುರುತಿಡಿತೀರಿ? ಗೊತ್ತಾಗತ್ರಿ, ಅದು ಅಲ್ಲಿ ಗಿಡ ವೀಕ್ ಆಕತ್ರಿ, ಅದು ಭತ್ತದ ಸಸಿ ವೀಕ್ ಆಕತ್ರಿ, ಚೆನ್ನಾಗಿರೋದಿಲ್ಲ, ಹಸಿರು ಕಡಿಮೆ ಆಕತ್ರಿ. ಅವಕ್ ಮತ್ತೆ ಜಿಂಕ್ ಟಾನಿಕ್ಗಳು ಸ್ಪ್ರೇ ಮಾಡಕ್ರಿ, ಗೊಬ್ಬರ ಔಷಧ ಇವನ್ನೆಲ್ಲ ಸ್ಪ್ರೇ ಮಾಡ್ಕೊಂತ ಹೋಗ್ರಿ. ಕಂಟ್ರೋಲಿಗೆ ಬರ್ತದೆ? ಕಂಟ್ರೋಲಿಗೆ ಬರ್ತೈತ್ರಿ. ಮತ್ತೇನು ಸಮಸ್ಯೆಗಳು? ಮತ್ತೆ ಈಗ ತೆನೆ ತೆಗೆ ಮುಂದ ಸಮಸ್ಯೆ ಬರ್ತೈತ್ರಿ, ಬಿಳೆ ತೆನೆ ಆಕತಿ ಹುಳ ಕಡೆಯಲ್ಲಿದ್ದ, ಅವಕ್ಕೆಲ್ಲ ಔಷಧ ಸ್ಪ್ರೇ ಮಾಡ್ಕೊಂತ ಹೋಗ್ರಿ. ಮೂರಿಂದ ನಾಲ್ಕು ಸಲ ಔಷಧ ಸ್ಪ್ರೇ ಮಾಡಕ್ರಿ, ಭತ್ತ ನಾಟಿ ಅಂದ್ಬಿಟ್ಟು ಕೊಯ್ಲಿ ಕೊಯ್ಲಿ. ನೂರಿಂದ 115 ಇಳುವರಿ ಬರ್ತೈತ್ರಿ. ಎಷ್ಟು ಇಳುವರಿ ಸಿಗ್ತಾ ಇದ್ರಿ ಈಗ ಭತ್ತದಲ್ಲಿ ನಿಮ್ಗೆ? ಅದು ಎಕರೆಗೆ 40 ಚೀಲದ ಮಟ ಬರಲ್ಲ, 75 ಬ್ಯಾಗ್, 75 ಕೆಜಿ, 70 ಕೆಜಿ ಬ್ಯಾಗ್, 30-40 ಚೀಲದ ಮಟ ಸಿಗ್ತೈತ್ರಿ. ಎಲ್ಲಿ ಮಾರ್ಕೆಟ್ ನಿಮ್ಗೆ ಭತ್ತ? ಮಾರ್ಕೆಟ್ ಇಲ್ಲೇ ಹೋಯ್ತಾರೆ, ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬರ್ತಾರೆ ಭತ್ತಕ್ಕೆ. ಏನು ರೇಟ್ ಸಿಗುತ್ತೆ ಇಲ್ಲಿ ನಿಮ್ಗೆ? ಇಲ್ಲಿ ಚೀಲಕ ಈ ಸಲ 2,200 ಇತ್ತು, 75 ಕೆಜಿ ಬ್ಯಾಗ್, 75 ಕೆಜಿ ಬ್ಯಾಗಿಗೆ 2,200. ಅಂದ್ರೆ ಈಗ ಒಟ್ಟು ಎಷ್ಟು ಲಾಭ ಆಯ್ತು ನಿಮ್ಗೆ ಒಂದು ಒಂದು ಬೆಳೆಗೆ? ಒಂದು ಬೆಳಿಗ್ಗೆ 5,000-10,000 ಉಳಿತೈತ್ರಿ, ಚೆನ್ನಾಗಿ ಬೆಳೆದ್ರೆ ಉಳಿತೈತ್ರಿ ಎಕರೆಗೆ. ಏನೇನು ಖರ್ಚು ಬರ್ತದ್ರಿ? ಖರ್ಚು ಗೊಬ್ಬರ ಉಸೋದು ರೀ, ಭತ್ತ ನಾಟಿ ಮಾಡೋದು, ಮಿಷನ್ ಕೊಯ್ಯೋದು, ಮತ್ತು ಅವನ್ನೆಲ್ಲ ಉಳುಮೆ ಮಾಡೋಕೆ ಟ್ಯಾಕ್ಟ್ರಿ, ಡೀಸೆಲ್, ಪೆಟ್ರೋಲ್, ಲೇಬರಿಗೆ ಎಲ್ಲ ತೆಗೆಯೋದು. ಈಗ ಒಂದು 20 ಎಕರೆಯಲ್ಲಿ ಅಂದರೆ ನಿಮ್ಗೊಂದು 2-3 ಲಕ್ಷ ಆದಾಯ ಇದೆ ಅಂತ ಇಟ್ಕೊಂಡು 2-3 ಲಕ್ಷ ಒಂದು 50-1 ಲಕ್ಷ ಖರ್ಚು ಬರ್ತದಾ? ಹೇಗೆ ಜಾಸ್ತಿ ಬರ್ತದೆ ಖರ್ಚು? ಇನ್ನೂ ಜಾಸ್ತಿ ಬರ್ತದೆ, ಜಾಸ್ತಿ ಬರ್ತದೆ. ಇಲ್ಲಿ ನಿಮ್ಗೆ ಏನು ಆಳಿನ ಸಮಸ್ಯೆ ಇಲ್ಲ? ಕೆಲವೊಂದು ಸಲ ಹಾಕತ್ರಿ, ಮತ್ತೆ ಬೇರೆ ಕಡೆಗೆ ಕರೆಸ್ತೀವ್ರಿ, ಬೇರೆ ಊರಿಂದ ಬರ್ತಾರೆ ಹಚ್ಚಕ್ಕೆ ನಾಟಿ ಮಾಡೋ ಟೈಮ್ನಾಗ. ಕಳೆ ತೆಗಿಯಕ್ಕೆ ಭಾಳ ಜನ ಬೇಕಾದ್ರೆ ಬೇರೆ ಕಡೆ ಬರ್ತಾರೆ. ಅಲ್ಲಿಗೆ ಮರಗೌಡ್ರಿಗಳಿಗೆ ನಮ್ಮ ಕೊನೆಯದಾಗಿ, ಕೃಷಿಯಿಂದ ನಿಮ್ಮ ಬದುಕು ಸುಸ್ಥಿರವಾಗಿ ಸಾಗ್ತಾ ಇದೆಯಾ, ಅಥವಾ ಇದನ್ನ ಬಿಟ್ಟು ನಾವೇನೋ ಬೇರೆ ಮಾಡ್ಲೇಬೇಕು ಅಂತ ಅನಿಸ್ತಾ ಇದೆಯಾ? ಹೇಗೆ? ಇಲ್ರಿ, ನಾವು ಇದನ್ನ ಮಾಡ್ಕೊಂತ ಬಂದಿವಿ, ಇದು ಸುಸ್ಥಿರವಾಗಿ ಸಾಗ್ತೈತ್ರಿ ನಮಗೆ ಅಂತ. ಲಾಭದಾಯಕವಾಗಿ ನಮ್ಮ ಜೀವನಕ್ಕೆ ತೊಂದರೆ ಇಲ್ಲ, ನಡೆಸ್ತೈತ್ರಿ ನಾವು ಭೂಮಿನ ನಂಬಿದ್ರಿ. ಒಳ್ಳೆದು ಮರೇಗೌಡ್ರೆ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಹೂವಿನ ಹಡಗಲಿಯ ಎಸ್ ಮರೇಗೌಡ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಈಗ ಕೃಷಿ ಗೀತೆಗಳು.